ಈಗ ನಾವು ಕರೆನ್ಸಿದಲ್ಲಿ ಮಾಡ್ತೀವಿ, ಬಟ್ ಅಲ್ಲಿ ಸಹ ಮನುಷ್ಯನು ಓಡಬೇಕಲ್ಲ. ಈಗ ಬರೀ ಎತ್ ಸ್ಟ್ರಾಂಗ್ ಇದ್ರೆ ಸಾಕಾಗೋದಿಲ್ಲ, ಮನುಷ್ಯನು ಕೂಡ ಸ್ಟ್ರಾಂಗ್ ಇರಬೇಕಾಗ್ತದೆ. ಹಾಗೆ ಇವೆಲ್ಲವೂ ನಮ್ಮ ಗ್ರಾಮೀಣ ಪರಿಸರದಲ್ಲಿ ಆಮೇಲೆ ಕೃಷಿ ಬದುಕಿನ ಜೊತೆಗೆ ಸೇರ್ಕೊಂಡಿರುವಂಥದ್ದು. ಈಗ ಕಡಿಮೆ ಆಗಿದೆ, ಎತ್ತುಗಳು ಇಲ್ಲದೆ ಇರೋದ್ರಿಂದ ಸ್ಪರ್ಧೆ ಇಲ್ಲ. ನಮ್ಮ ಊರಿನಲ್ಲೆಲ್ಲ ಒಂದು 500 ಎತ್ತುಗಳು ಇರ್ತಿತ್ತು. ಅದರಲ್ಲೂ ಹಲೋ, ದಿವಾನ್ ಸ್ಪೀಕಿಂಗ್. ಹಲೋ ಮಿಸ್ಟರ್ ದಿವಾನ್, ಆದಿತ್ಯ ಟೆಕ್ಸ್ಟೈಲ್ ಮಿಲ್ ನಿಂದ ಕಾಲ್ ಮಾಡ್ತಿದ್ದೀನಿ. ನಮ್ಮ ಪೇಮೆಂಟ್ ಅನ್ನ ಕೊಟ್ಟು ಬಿಡಿ. ಆಸ್ ಯು ನೋ ಮಿಸ್ಟರ್ ಆದಿತ್ಯ, ಶೋರೂಮ್ಗೆ ಬೆಂಕಿ ಹಿಡಿದು ನನಗೆ ಬಹಳ ಲಾಸ್ ಆಗ್ಬಿಟ್ಟಿದೆ. ನಿಮ್ಮ ಪೇಮೆಂಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಅದೆಲ್ಲ ನಿಮ್ಮ ತಲೆನೋವು ದಿವಾನ್ ಸಾಹೇಬ್ರೆ, ನಮ್ಗೆ ನಮ್ಮ ಪೇಮೆಂಟ್ ಸಿಕ್ಕಿದ್ರಾಯ್ತು, ಬೇಗನೆ ಮಾಡಿ ಅದನ್ನು. ಸರಿ, ಮುಂದಿನ ವಾರ ಏನಾದ್ರೂ ಮಾಡ್ತೀನಿ. ಸಾಲಗಾರ ಫೋನ್ ಮೇಲಿಂದ ಮೇಲೆ ಬರ್ತಿದೆ, ಏನ್ ಮಾಡೋದು ಅಂತಾನೆ ತಿಳಿತಿಲ್ಲ. ಅರೆ ಮತ್ತೊಂದು ಫೋನ್, ಓ ನನ್ ತಲೆನೇ ಕೆಟ್ಟು ಹೋಗುತ್ತೆ ಅಂತ ಅನ್ಸುತ್ತೆ. ದಿವಾನ್ ಸಾಹೇಬ್ರ ಮೇಲೆ ಸಾಲಗಾರರು ಒತ್ತಡ ಹಾಕಿದಾಗ ಅದನ್ನು ಎದುರಿಸುವ ಬದಲಾಗಿ ಅದನ್ನು ಸಹಿಸಲಾಗದೆ ಅವರು ನಶಾದ ಚಟಕ್ಕೆ ಒಳಗಾದ್ರು. ಅತ್ತಿಗೆ ಅತ್ತಿಗೆ, ಎಲ್ಲಿದ್ದೀರಿ ನೀವು, ಹೇಗಿದ್ದೀರಿ? ಭಾವಿನಯ್ಯ, ಆರಾಮ ತಾನೆ? ಅರೆ ಅತ್ತಿಗೆ, ಪೂರ್ತಿ 1 ವರ್ಷ ಆದ್ಮೇಲೆ ಮನೆಗೆ ಬರ್ತಾ ಇದ್ದೀನಿ, ನಿಮ್ಮ ಮುಖದಲ್ಲಿ ಖುಷಿನೇ ಕಾಣಿಸ್ತಿಲ್ಲ. ನನಗೆ ಬೇರೆ ಯಾರದ್ದು ಮನೆಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಏನು ಹೇಳ್ತಿದ್ಯಾ ವಿನಯ್? ಹೌದು, ನಿಜ ಹೇಳ್ತಿದ್ದೀರ ಅತ್ತಿಗೆ. ಯಾವಾಗ್ಲೂ ನಗುನಗುತ್ತಾ ಇರೋ ನೀವು ಈಗ ಹೀಗೆ ಮೌನ ಯಾಕಾದ್ರಿ? ನೀನು ಹೇಳೋದೇನೋ ನಿಜಾನೇ ವಿನಯ್. ಇದಿಲ್ಲ ಏನತ್ತಿಗೆ, ಇದ್ಯಾರು ಇಷ್ಟೆಲ್ಲ ಒಳಗೆ ಗದ್ದಲ ಮಾಡ್ತಿರೋದು? ನಿನ್ನ ಅಣ್ಣ. ಅಣ್ಣನ? ಇದೇನಂತಿದೆ ಅತ್ತಿಗೆ, ಅದೇಗ್ ಸಾಧ್ಯ? ಅಣ್ಣ ಬಹಳ ಶಾಂತ ಸ್ವಭಾವದವರು. ಶೋರೂಮ್ಗೆ ಬೆಂಕಿ ಹಿಡಿದಿತ್ತು, ಮನೆಯ ಒಡವೆ, ಎರಡೆರಡು ಕಾರ್ಗಳು, ಪ್ರಾಪರ್ಟಿ ಎಲ್ಲ ಮಾರಾಟ ಮಾಡಿ ಕೋಟ್ಯಂತರ ರೂಪಾಯಿ ನಷ್ಟ ಆಯ್ತು. ಅದೇ ತಲೆಬಿಸಿಯಲ್ಲಿ ಅಣ್ಣ ನಶಾದ ಚಟಕ್ಕೆ ಒಳಗಾದ್ರು. ಓ ಅದಕ್ಕೆ, ಆದ್ರೆ ನನಗೊಂದು ವಿಚಾರ ತಿಳಿಸ್ಬೇಕಾಗಿತ್ತ ಅತ್ತಿಗೆ. ನಿನ್ನ MBA ಕೊನೆ ವರ್ಷದಲ್ಲಿ ನಿನ್ಗೆ ತೊಂದ್ರೆ ಕೊಡೋದು ಬೇಡ ಅಂತ ನಿನ್ನ ಅಣ್ಣ ಅಂದ್ರು. ಅತ್ತಿಗೆ ಈಗ ಮೊದಲು ಅಣ್ಣನಿಗೆ ಚಿಕಿತ್ಸೆ ಮಾಡಿಸೋಣ, ನಶಾದಿಂದ ಬಿಡುಗಡೆ ಪಡಿಬೇಕು ಮೊದಲು. ಆ ಸ್ಥಿತಿ ಈಗೆಲ್ಲಿದೆ ವಿನಯ್? ನಿನ್ನ ಅಣ್ಣನಿಗೆ ಹೇಗೆ ಚಿಕಿತ್ಸೆ ಮಾಡೋದು? ಅತ್ತಿಗೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಣ್ಣನಿಗೆ ಒಳ್ಳೆಯ ಚಿಕಿತ್ಸೆ ಮಾಡಿಸ್ಬೇಕು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸಹಾಯದಿಂದ ನಶಾಮುಕ್ತಿ ಕೇಂದ್ರಗಳು ದೇಶದ ಎಲ್ಲಾ ಕಡೆ ಇವೆ. ನಶಾ ಪೀಡಿತರಿಗೆ ಉತ್ತಮ ಚಿಕಿತ್ಸೆ ಆರೈಕೆ ನೀಡಿ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿ ಔಷಧಗಳು ಉಚಿತ. ಸರ್ಕಾರ ಈ ನಶಾಮುಕ್ತಿ ಕೇಂದ್ರಗಳನ್ನ ಸಂಪರ್ಕಿಸೋದಕ್ಕೆ ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದೆ, 1-444-6. ಹಾಗಾದ್ರೆ ಬೇಗನೆ 1-444-6 ಫೋನ್ ಮಾಡಿ ಮಾತಾಡೋಣವಾ? ಅಣ್ಣನನ್ನ ಬೇಗನೆ ನಶಾ ಮುಕ್ತಿ ಕೇಂದ್ರಕ್ಕೆ ಕರ್ಕೊಂಡು ಹೋಗೋಣ. ಹಾಗೆ ಮಾಡೋಣ. ಅತ್ತಿಗೆ, ನಶಾ ಮುಕ್ತಿ ಕೇಂದ್ರಗಳಲ್ಲಿ ಉಚಿತವಾಗಿ ಸಿಗುತ್ತೆ ಡಾಕ್ಟರರ ಸಲಹೆ, ಮನೋಚಿಕಿತ್ಸಕರು ಸಿಗ್ತಾರೆ, ಯೋಗ ಮತ್ತು ಕೌನ್ಸಿಲಿಂಗ್ ಸೌಲಭ್ಯ ಇರುತ್ತೆ, ಉಚಿತ ಔಷಧ ಆಹಾರ ಸಿಗುತ್ತೆ, ವ್ಯಾವಸಾಯಿಕ ಕೌಶಲ್ಯತೆ ಕೂಡ ಒದಗಿಸಲಾಗುತ್ತದೆ. ಉತ್ತಮ ಆರೈಕೆ ಔಷಧೋಪಚಾರದಿಂದ ದಿವಾನ್ ಬೇಗ ನಶಾಮುಕ್ತರಾಗಿ ಸಾಮಾನ್ಯರಂತೆ ಜೀವನ ನಡೆಸಲು ಪ್ರಾರಂಭಿಸಿದರು. 6-7 ತಿಂಗಳಲ್ಲಿ ಅವರು ಮತ್ತೆ ಬಿಸ್ನೆಸ್ ಗೆ ಮರಳಿ ಬಂದ್ರು, ಮತ್ತೆ ಸಫಲತಾ ಪೂರ್ವಕ ಬಿಸ್ನೆಸ್ ನಡೆಸಿದ್ರು. ಹಾಗಾಗಿ ಈ ಕೇಂದ್ರದ ಎಲ್ರಿಗೂ ಅವರು ಧನ್ಯವಾದ ತಿಳಿಸುತ್ತಾರೆ. ನನ್ನ ಬಳಿ ಶಬ್ದಗಳಿಲ್ಲ, ನಿಮಗೆಲ್ರಿಗೂ ಧನ್ಯವಾದ ಹೇಳ್ತೀನಿ ಡಾಕ್ಟರ್ ಸಾಹೇಬ್ರೆ, ನೀವೆಲ್ಲ ಸೇರಿ ನನಗೆ ಹೊಸ ಜೀವನ ಕೊಟ್ಟಿದ್ದೀರಿ. ಧನ್ಯವಾದ ಹೇಳಬೇಕಾದ್ದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗಕ್ಕೆ. ಅವರು ಒಳ್ಳೆಯ ಸೌಲಭ್ಯಕ್ಕಾಗಿ ಈ ಕೇಂದ್ರಗಳಿಗೆ ಅನುದಾನ ಕೊಡ್ತಾರೆ. ಅದೇನು ನಿಜ, ನಿಜಕ್ಕೂ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸಹಾಯ ಪಡೆದು ಈ ಕೇಂದ್ರಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿವೆ. ಗೆಳೆಯರೇ, ಸರ್ಕಾರದ ವತಿಯಿಂದ ಒದಗಿಸಲಾದ ನ್ಯಾಷನಲ್ ಟೋಲ್ ಫ್ರೀ ಡ್ರಗ್ ಡಿ ಎಡಿಕ್ಷನ್ ಹೆಲ್ಪ್ಲೈನ್ ನಂಬರ್ನಲ್ಲಿ ನಿಮಗೆ ಬೇರೆ ಬೇರೆ ನಶಾಮುಕ್ತ ಕೇಂದ್ರಗಳ ಕುರಿತಾದ ಮಾಹಿತಿ ಹಾಗೂ ಸಹಾಯ ಒದಗಿಸಲಾಗುತ್ತೆ. ಆ ನಂಬರ್ 1444. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಇಡೀ ದೇಶದಲ್ಲಿ 272 ಜಿಲ್ಲೆಗಳಲ್ಲಿ ನಶಾಮುಕ್ತಿ ಅಭಿಯಾನ ನಡೆಸುತ್ತಿದೆ. ಇದರಡಿಯಲ್ಲಿ ಸರ್ಕಾರದ ವತಿಯಿಂದ 500 ಅಧಿಕ ನಶಾಮುಕ್ತ ಗೊಳಿಸುವಂತಹ ಕೇಂದ್ರಗಳು ಕೆಲಸ ಮಾಡುತ್ತಿವೆ. ನಶಾ ಪೀಡಿತ ಜನರಿಗೆ ಇವು ಚಿಕಿತ್ಸೆ ಒದಗಿಸುತ್ತಿವೆ. ಹೌದು ಗೆಳೆಯರೆ, ಈ ಕೇಂದ್ರಗಳ ಸಹಾಯದಿಂದ ಬಹಳಷ್ಟು ಮಂದಿ ನಶಾಮುಕ್ತರಾಗ್ತಿದ್ದಾರೆ. ನಶಾ ಪೀಡಿತರು, ಅವರ ಕುಟುಂಬದವರು ಮತ್ತು ವ್ಯಾಪಕ ಮಟ್ಟದಲ್ಲಿ ಸಮಾಜಕ್ಕೆ ಸಹಾಯ ಒದಗಿಸಲು ರಾಷ್ಟ್ರೀಯ ನಶಾಮುಕ್ತಿ ಹೆಲ್ಪ್ಲೈನ್ ನಂಬರ್ 1444 ಅನ್ನು ಸ್ಥಾಪಿಸಿದೆ. ಮಾತ್ರವಲ್ಲ, ಸರ್ಕಾರದ ವತಿಯಿಂದ ನಶಾಮುಕ್ತಿಯ ಅನೇಕ ಸ್ವಚ್ಛ ಜಲ 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ. ಕುಡಿಯುವ ಶುದ್ಧ ನೀರು ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಾತು ನರೇಗಾ, ನಿರಂತರ ಉದ್ಯೋಗ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕೆಲಸ ಪಡೆಯಲು ನೀವೇನು ಮಾಡಬೇಕು ಗೊತ್ತೇ? ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧಿಕಾರಿಯನ್ನು ಭೇಟಿಯಾಗಿ ಅಥವಾ ಉಚಿತ ಸಹಾಯವಾಣಿಯನ್ನು ಸಂಪರ್ಕಿಸಿ. ಕರೆ ಮಾಡಬೇಕಾದಂತಹ ಉಚಿತ ಸಹಾಯವಾಣಿ ಸಂಖ್ಯೆ 8762891000. ಸಹಾಯವಾಣಿ ಸಂಖ್ಯೆ ಇನ್ನೊಮ್ಮೆ ಕೇಳಿ, 8762891000. ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ ಭಾವಗೀತೆಯನ್ನು ಕೇಳೋಣ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎಲ್ಲಾ ದಿನಗಳ ಜೊತೆಗೆ ಈ ದಿನವೂ ಸೇರಿಹುದು. ಎಲ್ಲಾ ದಿನಗಳ ಜೊತೆಗೆ ಈ ದಿನವೂ ಸೇರಿ.